ಗಂಡು ದಿಕ್ಕು ತವರಿಗೆ ನೀರಬೇಕು, ಊರಿಗೆ ಒಂದು ತುಂಬಿದ ಕಿರೇಬೇಕು. ಕಾಯಾಗಲೆಂದು ಹರಸು ದೇವರು ಕೊಟ್ಟ ತಂಗಿ, ಚೊಚ್ಚಲ ಆಸೆ ಸಲ್ಲಿಸು ನಮ್ಮಮ್ಮನ ಮೊಗವ ಮಗುವಿಗೆ ತಾರೆ. ದೇವರು ಕೊಟ್ಟ ತಂಗಿ, ಅದೆಲ್ಲ ನಾ ಕಂಡೆ ಈ ತಾಜಾ ತರುಣಿಯಲ್ಲಿ, ಈ ತಾಜಾತನುವಿನಲ್ಲಿ. ಬೇಲೂರ ಬಾಲೇರ ಭಾರ ಕಂಬಗಳಲ್ಲಿ ಕಂಬಗಳಲ್ಲಿ ಚೆಲುವಿನ ಭಾರನು ಚೆಲುವಿನ ಭಾರನು ಈ ತಾಜಾ ತರುಣಿಯಲ್ಲಿ ಸೊಂಪಾದ ಪದಗಳಲ್ಲಿ. ವಿಜಯ್ ಯೇಸುದಾಸ್ ಹಾಡಿರುವ ನೆನಪಿರಲಿ ಚಿತ್ರದ ಗೀತೆ, ಸಂಗೀತ ಹಂಸಲೇಖ ಅವರದು. ಅಂದನೋಡ ನಿಂತಾಗ ಚಂದನೋಡ ನಿಂತಾಗ ಯಾರು ನೀನು ಎಂದು ಕೇಳುತ್ತಾವೆ ಇವಳ ಒಗರಿನ ಹೃದಯ ಪಾಲಕಿಯರು. ನಾಟ್ಯದಂತೆ ನಡೆಯುವಾಗ ನಡೆಯುವಾಗ ಅತ್ತಲಾಡಿ ಇತ್ತಲಾಡಿ ಇತ್ತಲಾಡಿ ಅತ್ತಲಾಡಿ ಕೀಲು ಕೊಟ್ಟ ಕುದುರೆಯಂತಾಯಿತಲ್ಲ ನನ್ನಿ ಸುಂದರಿ. ಸೊಂಟ ಪೀಠ ಸೊಂಟ ಪೀಠ ಸೊಗುಂಟು ಸಿಗುಂಟು ಸೊಗುಂಟು ಸಿಗುಂಟು ಈ ಸಜೀವ ಬೊಂಬೆಯಲ್ಲಿ. ಸಜೀವ ಬೊಂಬೆಯಲ್ಲಿ ಅನ್ಕುಂಟು ಡೊಣ್ಕುಂಟು ಅನ್ಕುಂಟು ಡೊಣ್ಕುಂಟು ಈ ತಾಜಾ ತರುಣಿಯಲ್ಲಿ ಈ ನಾರಿ ನಡುವಿನಲ್ಲಿ. ಬೆದರುತಾಳೆ ಬೆದರುತಾಳೆ ಬೆದರು ಬೊಂಬೆಯಾಗುತ್ತಾಳೆ. ಮಾತು ಬೇಡ ಮುತ್ತು ನೀಡು ಮುತ್ತು ನೀಡು ಎಂದರಿವಳು ಅದುರುತಾಳೆ ಅಂತದುಂಟ ಅನ್ನುತ್ತಾಳೆ. ತಪ್ಪಿಕೊಂಡ್ರೆ ಬಳ್ಳಿಯಂತೆ ಬಳ್ಳಿಯಂತೆ ಮೈಯನೆಲ್ಲ ಹಬ್ಬುತ್ತಾಳೆ ಉಸಿರುಗಟ್ಟಿ ಉಬ್ಬುತ್ತಾಳೆ. ಉಸಿರಿನಲ್ಲೇ ಮಾತನಾಡಿ ಮಾತನಾಡಿ ತುದಿಯ ತಂಪು ಮಾಡಿದಾಗ ತಣಿಯುತ್ತಾಳೆ ಮಣಿಯುತ್ತಾಳೆ. ಎಲ್ಲಕ್ಕೂ ಆಶ್ಚರ್ಯ ಎಲ್ಲಕ್ಕೂ ಆಶ್ಚರ್ಯ ಪಡುತ್ತಾಳೆ ಕ್ಷಣದಲ್ಲಿ. ಆಶ್ಚರ್ಯ ಪಡ್ತಾಳೆ ಕ್ಷಣದಲ್ಲಿ. ಆಶ್ಚರ್ಯ ತುಳುಕೈತೆ ಆಶ್ಚರ್ಯ ತುಳುಕೈತೆ ಈ ತಾಜಾ ತರುಣಿಯಲ್ಲಿ ಈ ಕಾರಂಜಿ ಕಣ್ಣಿನಲ್ಲಿ. ನಾನೊಂದು ತಾಯ್ತಾನೆ ಬೋಟಾದ ಸುಖದಲ್ಲಿ. ನಾನೊಂದು ತಾಯ್ತಾನೆ ಬೋಟಾದ ಸುಖದಲ್ಲಿ. ಒಡೆದೋದೆ ಮುಳುಗೋದೆ ಒಡೆದೋದೆ ಮುಳುಗೋದೆ ಈ ತಾಜಾ ತರುಣಿಯಲ್ಲಿ ಈ ಕನ್ಯಾ ಕಡಲಿನಲ್ಲಿ. ಎಲ್ಲಿದೆ ಸ್ವರ್ಗ ಏನು ಹೆಜ್ಜೆ ಜೊತೆಗಿಟ್ಟರೆ ಮಾರ್ಗ ಓಲುಮೆಗೆ ಬಣ್ಣವೇ ಎಲ್ಲ ಸೀಮೆಯೇ ಇಲ್ಲ ಸ್ವಪ್ನವೇ ಕಾಲವು ಹೇಳೆ ಗೆಳತಿ ಎಲ್ಲಿದೆ ಸ್ವರ್ಗ ಏನು ಹೆಜ್ಜೆ ಜೊತೆಗಿಟ್ಟರೆ ಮಾರ್ಗ ರೆಪ್ಪೆಯಲಿಟ್ಟು ಸ್ಪರ್ಶದ ಮತ್ತ ಕಪ್ಪಸಕಿ ತೊಟ್ಟು ಮುಂಗಾರ ಮೋಡನ ಹಿಡಿದಿಟ್ಟ ಹನ್ನಾಡಿ ಆ ಸೂರ್ಯನ ಕರಗಿಸು ನದಿ ಮೋಡಿ ನೆತ್ತಿಯ ಸಿಂಧೂರ ಕಂತಿನ ಬಂಗಾರ ನಿನಗೆ ವಿಷಾದ ವಿನೋದ ವಿಲಾಸವೇ ಎಲ್ಲಿದೆ ಸ್ವರ್ಗ ಹೆಜ್ಜೆ ಜೊತೆಗಿಟ್ಟರೆ ಮಾರ್ಗ ಪಾಳೆಗಾರ ಬಿಸಿ ಬಿಸಿ ಚಿತ್ರದ ಗೀತೆ ನಂದಿತಾ ಹಾಗೂ ಶಾಸ್ತ್ರಿ ಹಾಡಿದ್ದಾರೆ ತುಟಿಯಿಂದ ಕದ್ದೆ ನೀ ಬಳಿರೇ ನಿಮಿಷವೇ ವಾರ ನೀರದಿರೆ ರಾತ್ರಿಯೇ ಭಾರ ಬತ್ತದ ಹರಿಯಲಿ ಒಲುಮೆಯ ನದಿಯು ದೇವನೇ ಸಂಸಾರದ ಸಂಗೀತಕ್ಕೆ ಸಂತೃಪ್ತಿ ಸಂತೋಷ ಸಾಮೀಥ್ಯವೇ ಗೆಳತಿ ಕೈಯಲ್ಲಿದೆ ಸ್ವರ್ಗ ಏಳು ಹೆಜ್ಜೆ ಜೊತೆಗಿಟ್ಟರೆ ಮಾರ್ಗ ಒಲುಮೆಗೆ ಬಣ್ಣವೇ ಇಲ್ಲ ಸೀಮೆಯೇ ಇಲ್ಲ ಸ್ವಪ್ನವೇ ಕಾಲವು ಹೇಳು ಗೆಳತಿ ಕೈಯಲ್ಲಿದೆ ಸ್ವರ್ಗ ಏಳು ಹೆಜ್ಜೆ ಜೊತೆಗಿಟ್ಟರೆ ಮಾರ್ಗ ಹೇಗೆ ನಾಚಿಕೊಂಡರೆ ಪಾಳೇಗಾರ ಚಿತ್ರದ ಗೀತೆ ಮನು ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ. ಸಂಗೀತ ಹಂಸಲೇಖ ಅವರದು. ರವಿ ಕಿರಣವು ಸುಳಿದಾಗ ರವಿ ಕಿರಣವು ಸುಳಿದಾಗ ಮನೆಗಳು ತೆರೆ ಬಂದೆ ಇನಿಯನ ಈ ಬಿಸಿಯ ಉಸುರಿಗೆ ತೆರೆಯದೆ ನಿನ್ನ ಹೃದಯ ಮಾಳಿಗೆ ರವಿ ಕಿರಣವು ಸುಳಿದಾಗ ರವಿ ಕಿರಣವು ಸುಳಿದಾಗ ಹೂ ಮನೆಗಳು ತೆರೆ ಬಂದೆ ಇನಿಯನ ಈ ಬಿಸಿಯ ಉಸುರಿಗೆ ತೆರೆಯದೆ ನಿನ್ನ ಹೃದಯ ಮಾಳಿಗೆ ನಾಚಿಕೊಂಡರೆ ಹೆಗಲೆ ಪ್ರೀತಿಗೆ ಬರಬೇಕೆಂದು ಗಣತಿಯ ಬರಬೇಕೆಂದು ನವಿಲುಗಲಿ ತೆರೆದಾಗ ಹೆಣ್ಣವಿಲು ಬಾಯಿ ತೆರೆಯುವ ಸುಂದರದ ನೋಟ ಮರೆಸುವ ಬಾಸುಮ ಬಾಲೆ ಮಲ್ಲಿಗೆ ಅರಳಲೆ ಮಲ್ಲಗೆ ನಾಚಿಕೊಂಡರೆ ಹೆಗಲೆ ಪ್ರೀತಿಗೆ ಜೈಕಾರ ಇಂಪಾಗಿದೆ ಮೈಯೆಲ್ಲ ಚುಮ್ಮೆಂದಿದೆ ಜೇನೆಲ್ಲ ಹೆಪ್ಪಾಗಿದೆ ಮನಸ್ಸೇನ ತಪ್ಪೆಂದಿದೆ ಅಂಜು ಮಲ್ಲಿಗೆ ಅರಳಲೆ ಮೆಲ್ಲಕ್ಕೆ ನಾಚಿಕೊಂಡರೆ ಹೆಗಲೆ ಪ್ರೀತಿಗೆ ಮಿಲನ ಚಿತ್ರದ ಗೀತೆ ಕುನಾಲ್ ಗಾಂಜಾವಾಲ ಹಾಡಿದ್ದಾರೆ. ಸಂಗೀತ ಮನೋಮೂರ್ತಿ ಅವರದು. ಬಾಕಿ